ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. Ginger pineapple cardamom kiwi turmeric black rice so healthy vegetables fruits and buckwheat enjoy organic trade of northeast come and be a part of the organic revolution that has illuminated the lives of thousands of farmers and converted 1 lakh hectares of arable land into organic farms. Mission organic value chain development for northeastern region. Farmers happy, people healthy. अरे अरे अरे क्या कर रहा है इधर इधर इधर हम बोल रहे हैं तेरे बिजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग भी अरे पहली वाली बात कहाँ परम तो सभी डाले सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ಬಾಲ್ಯ ವಿವಾಹ ಬೇಡವೇ ಬೇಡ ಬೇಡವೇ ಬೇಡ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅನ್ವಯ 18 ವರ್ಷದೊಳಗಿನ ಹೆಣ್ಣು ಮತ್ತು 21 ವರ್ಷದೊಳಗಿನ ಗಂಡಿನ ಮದುವೆ ಮಾಡಿದರೆ ಮದುವೆ ಗಂಡಿಗೆ ಪೋಷಕರಿಗೆ ಬೆಂಬಲ ನೀಡಿದವರಿಗೆ ಭಾಗವಹಿಸಿದವರಿಗೆ 1 ಲಕ್ಷ ರೂಪಾಯಿಯವರೆಗೆ ದಂಡ ಹಾಗೂ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಖಚಿತ ಈ ಬಗ್ಗೆ ದೂರು ನೀಡಲು ಚೈಲ್ಡ್ ಲೈನ್ 1098ಕ್ಕೆ ಉಚಿತ ಕರೆ ಮಾಡಿ ನೆನಪಿಡಿ ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಸರ್ ಎಂವಿ ನಗರ ಕಪ್ಪಗಲ್ ರಸ್ತೆ ಬಳ್ಳಾರಿ ಇವರ ಪ್ರಕಟಣೆ ರೈತ ಮಿತ್ರರೇ ಈಗ ಮಣ್ಣಿನ ಆರೋಗ್ಯ ಕಾಪಾಡುವ ವಿಧಾನಗಳು ಈ ಕುರಿತು ಡಾಕ್ಟರ್ ವಿಜಯಶೇಖರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ ಕೇಳೋಣ ರೈತ ಬಂಧುವರು ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ ರೈತ ಬಂಧುವರೇ ತಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ತಮ್ಮೆಲ್ಲರ ಬದುಕಿನಲ್ಲಿ ಈ ಮಣ್ಣು ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಳ್ತದೆ ಯಾಕೆಂದರೆ ಯಾವುದೇ ಒಂದು ಬೆಳೆಗಳನ್ನು ಬೆಳೆಯುವ ಪೂರ್ವದಲ್ಲಿ ಮಣ್ಣಿನ ಗುಣಲಕ್ಷಣಗಳು ಮಣ್ಣಿನ ಗುಣಧರ್ಮಗಳು ಉನ್ನತವಾದಂಥ ಉತ್ಕೃಷ್ಟ ಗುಣಮಟ್ಟದಲ್ಲಿದ್ದಾಗ ಅತ್ಯಂತ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಮತ್ತು ಬೇರೆ ಬೇರೆ ಬೆಳೆಗಳನ್ನು ಹೆಚ್ಚು ಹೆಚ್ಚಾಗಿ ಬೆಳೆದು ಇಳುವರಿಯ ಜೊತೆಗೆ ಆದಾಯವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಮಣ್ಣು ಆರೋಗ್ಯಪೂರ್ಣವಾಗಿದ್ದಾಗ ಮಾತ್ರ ಅನ್ನುವಂಥ ಸತ್ಯ ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರ ಜೀವನದಲ್ಲಿ ಮಣ್ಣು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ಈ ಮಣ್ಣಿನ ಗುಣಧರ್ಮಗಳು ಮಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅನ್ನುವಂಥ ಹಲವಾರು ವಿಷಯಗಳನ್ನು ನಮ್ಮ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಳ್ಳೋಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಭಾಗದ ಕಾರ್ಯಕ್ರಮ ಸಹಾಯಕರಾಗಿರುವಂತಹ ಡಾಕ್ಟರ್ ಕೆ ವಿಜಯಶೇಖರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ರೈತ ಬಂಧುವರೇ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವಿಜಯಶೇಖರ್ ಅವರಿಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ಡಾಕ್ಟ್ರೇ ನಮ್ಮ ಎಲ್ಲ ರೈತ ಬಂಧುವರ ಜೀವನ ನಿಂತಿರುವಂಥದ್ದು ಮಣ್ಣು ಮತ್ತು ನೀರಾವರಿ ವ್ಯವಸ್ಥೆ ಜೊತೆಗೆ ಹವಾಗುಣ ಈ ಮೂರು ಒಂದು ಆಧಾರ ಸ್ತಂಭಗಳ ಮೇಲೆ ಇವತ್ತು ಭಾರತೀಯ ಅಥವಾ ಇಡೀ ವಿಶ್ವದ ಕೃಷಿ ವ್ಯವಸ್ಥೆ ನಿಂತಿದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಈ ಮಣ್ಣು ಅನ್ನುವಂಥ ಒಂದು ವಿಷಯ ನಮ್ಮ ರೈತ ಬಾಂಧವರಿಗೆ ಅನಾದಿ ಕಾಲದಿಂದಲೂ ಕೂಡ ಅದರ ಬಗ್ಗೆ ಒಡನಾಟವನ್ನು ಇಟ್ಕೊಂಡಂಥವ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮಣ್ಣಿನ ಗುಣಧರ್ಮ ಮಣ್ಣಿನ ಲಕ್ಷಣ ಮತ್ತು ಮಣ್ಣಿನ ಒಂದು ಉನ್ನತವಾದ ಗುಣ ಇವತ್ತು ಕಲುಷಿತಗೊಂಡು ವ್ಯತಿರಿಕ್ತವಾದ ಪರಿಣಾಮವನ್ನು ನಮ್ಮ ರೈತ ಬಾಂಧವರ ಜೀವನದ ಮೇಲೆ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಆಹಾರ ಉತ್ಪಾದನೆಯಲ್ಲಿ ಕೂಡ ಬೃಹತ್ ಪ್ರಮಾಣದಲ್ಲಿ ತನ್ನ ಪಾತ್ರವನ್ನು ವಹಿಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಮಣ್ಣಿನ ಗುಣಧರ್ಮಗಳು ಮತ್ತು ಮಣ್ಣಿನಲ್ಲಿರುವಂಥ ಸಾಮಾನ್ಯ ಗುಣಲಕ್ಷಣಗಳನ್ನು ಉನ್ನತ ಗುಣಮಟ್ಟಕ್ಕೆ ಪರಿವರ್ತಿಸಿಕೊಳ್ಳುವಂಥ ಮತ್ತು ಗುಣಧರ್ಮಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಮ್ಮ ರೈತ ಬಂಧುವರು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷಯಗಳನ್ನು ತಿಳಿಸ್ಕೊಡಿ. ಒಳ್ಳೆ ಸರ್, ಈಗ ಮೊದಲೇದಾಗಿ ಮಣ್ಣಿನ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ನಾವು ಮೊದಲೇದಾಗಿ 50 ವರ್ಷಕ್ಕೆ ಕೆಳಗೆ ಮಣ್ಣಿನ ಬಗ್ಗೆ ತಾತ್ಸರ್ಯ ಮಾಡದೆ ನಮ್ಮ ಒಂದು ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಹೊಲದಲ್ಲೇ ನಾವು ಕೆಲವೊಂದು ಹಬ್ಬಗಳನ್ನ ಆಚರಿಸ್ತಾ ಇದ್ವಿ. ಆ ಒಂದು ಸಂಸ್ಕಾರದಿಂದ ಒಂದು ವಾತಾವರಣನೂ ಚೆನ್ನಾಗಿರ್ತಿತ್ತು, ಮಣ್ಣಿನ ಗುಣಧರ್ಮಗಳು ಸಹ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತೀನಿ. ಮೊದಲೇದಾಗಿ ಮಣ್ಣಂದರೆ ಏನು ನಾವು ತಿಳ್ಕೊಬೇಕಾಗಿದೆ. ಮಣ್ಣಂದರೆ ಏನು, ಎಲ್ಲರೂ ಏನು ತಮ್ಮದೇ ಆದ ಒಂದು ಮಣ್ಣು ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಏನು, ಏನು ಮಾಡಿದರೆ ನಡೀತೈತೆ, ಮಣ್ಣಿಗೆ ಜೀವ ಇಲ್ಲ, ಆ ಒಂದು ಅಭಿಪ್ರಾಯದ ಮೇಲೆ ಇವತ್ತಿನ ದಿವಸ ನಾವು ಆ ವೈಜ್ಞಾನಿಕವಾಗಿ ಕೃಷಿ ಮಾಡ್ತಾ ಇದ್ದೀವಿ. ಇದರಿಂದ ಉತ್ಪಾದನೆ ಕಡಿಮೆ ಆಗ್ತದೆ, ನಮಗೆಲ್ಲರಿಗೂ ಗೊತ್ತಿದೆ. ಮಣ್ಣಂದರೆ ಏನಪ್ಪ, ಮಣ್ಣಂದರೆ ಮೊದಲನೇದಾಗಿ ಸಕಲ ಜೀವಿಗಳಿಗೆ ಆಹಾರ ಪೂರೈಸುವಾದ ನಮ್ಮ ಬದುಕನ್ನು ಹಸನು ಮಾಡೋಂಥ ಮೇಲ್ಪದರು. ಈ ಮಣ್ಣು ಆಗಬೇಕಾದ್ರೆ ಸಾವಿರಾರು ವರ್ಷಗಳಿಂದ ಆಗಿದೆ. ಅದು ಆಗಬೇಕಾದ್ರೆ ತನ್ನದಾದ ಒಂದು ಕ್ರಿಯೆಯಿಂದ ಅಳವಡಿಸ್ಕೊಂಡಿದೆ. ರಾಸಾಯನಿಕ ಕ್ರಿಯೆಗಳು, ಭೌತಿಕ ಗುಣಧರ್ಮಗಳು, ಇವೆಲ್ಲ ಕ್ರಿಯೆಗಳು ನಡೆದು ಬಂಡೆ, ದೊಡ್ಡ ದೊಡ್ಡ ಬಂಡೆಗಳ ಕಲ್ಲು, ಸಣ್ಣ ಸಣ್ಣ ಕಲ್ಲುಗಳಾಗಿ ಆಗಿ ಮಣ್ಣಾಗಿದೆ. ಈ ಮಣ್ಣಿಂದನೇ ನಮ್ಮ ಎಲ್ಲರ ಬದುಕು ನಡೆದಿದೆ. ಯಾಕಂದರೆ ಈ ಮಣ್ಣು ಇಲ್ಲ ಅಂತಂದರೆ ನಾವು ಯಾರೂ ಇರಲಿಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಈ ಮಣ್ಣನ್ನು ನಾವು ಸರಿಯಾಗಿ ರಕ್ಷಣೆ ಮಾಡಿದರೆ ಮಾತ್ರ ಉತ್ಪಾದನೆ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಈಗ ಮಣ್ಣಿನ ಒಂದು ಆರೋಗ್ಯ ಗುಣಮಟ್ಟ ಕಡಿಮೆ ಆಗ್ತದೆ. ಎದಕ್ಕೆ ಮಣ್ಣಿನ ಗುಣಮಟ್ಟ ಕಡಿಮೆ ಆಗೋ ಕಾರಣ ಏನು? ಯಾಕಂತಂದರೆ ಸಾವಯವ ವಸ್ತುಗಳನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಸಾವಯವ ವಸ್ತುಗಳು ಎಷ್ಟರ ಮಟ್ಟಿಗೆ ನಾವು ಕೆಲಸ ಮಾಡ್ತದವು ಅಂತಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಭೌತಿಕ ಕ್ರಿಯೆಗಳು, ರಾಸಾಯನಿಕ ಗುಣಧರ್ಮಗಳು, ಜೈವಿಕ ಗುಣಧರ್ಮಗಳು ಈ ಸಾವಯವ ವಸ್ತುಗಳ ಮೇಲೆ ಅವಲಂಬಿಸಿದೆ. ಸಾವಯವ ವಸ್ತುಗಳಂದ್ರೆ ಏನು ತಿಳ್ಕೊಂಡಿದ್ದೀರಿ? ನಾವು ಈಗ ನೋಡ್ರಿ, ಈಗ ಗೊಬ್ಬರ ನಾವು ತಯಾರು ಮಾಡ್ತೀವಿ. ಗೊಬ್ಬರ ಅಂದರೆ ಸಾವಯವ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ರೋಡ್ ಮೇಲೆ ಹಾಕಿಬಿಟ್ಟಿರ್ತೀವಿ. ನಾವು ಮಣ್ಣಿಗೆ ಹಾಕಿದರೆ ಅದು ಉಪಯೋಗ ಆಗೋದಿಲ್ಲ. ಅದು ಏನಂತಂದರೆ ನಾವು 1-2 ಅಡಿ 3 ಅಡಿ ಕುಣಿ ತೆಗೆದು ನಮ್ಮ ಕೊಟ್ಟಿಗೆ ಗೊಬ್ಬರನೂ ಕುಣಿಯಾಗೆ ಹಾಕಿ 3-3 ತಿಂಗಳು ಅದನ್ನು ಕಂಪೋಸ್ಟ್ ಮಾಡಿ ಅದರಲ್ಲಿ ಜೀವಿಗಳು ಬೆಳಿಗ್ಗೆ ಉಪಯೋಗ ಆಗಂಥ ಜೀವಿಗಳು ವೃದ್ಧಿ ಮಾಡಿದಾಗ ಮಾತ್ರ ಅಲ್ಲಿ ಒಳ್ಳೆ ಸಾವಯವ ವಸ್ತುಗಳಾಗ್ತವೆ. ಅದನ್ನ ಸಾವಯವ ವಸ್ತುಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಸರಿಯಾಗಿ ಒಂದು ಪದ್ಧತಿ ಪ್ರಕರಣ ಮಾಡ್ತಾ ಇಲ್ಲ. ಯಾಕಂತಂದರೆ ಸಾವಯವ ವಸ್ತುಗಳು ಹಿಂಗೆ ಕಡಿಮೆ ಆಗಿದೆ, ಸಾವಯವ ವಸ್ತುಗಳು ಸಿಗ್ತಾ ಇಲ್ಲ. ಈಗ ನಾವು ಕಾಯಿಪಲ್ಲೆ ಬಿದ್ದಿರ್ತಾವೆ, ಅವೆಲ್ಲ ಬಿರ್ತಾವೆ, ಅವು ಸಂಗ್ರಹಣೆ ಮಾಡಿ ಒಂದು ಕಡೆ ಇಟ್ಟಾಗ ಅದು ಸಾವಯವ ವಸ್ತುಗಳು ಗೊಬ್ಬರ ಆಗುತ್ತೆ. ಮತ್ತು ನಾವು ಈ ಒಂದು ಸಾವಯವ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡಾಗ ಮಾತ್ರ ನಮ್ಮ ಒಂದು ಉತ್ಪಾದನೆ ಚೆನ್ನಾಗಾಗುತ್ತೆ. ಅದಕ್ಕೆ ಸಾವಯವ ವಸ್ತುಗಳನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ವಿ. ಎಲ್ಲಿ ಬೇಕಾದಲ್ಲಿ ಸರಿಯಾಗಿ ಒಂದು ಪದ್ಧತಿ ಪ್ರಕಾರ ಮಾಡ್ತಾ ಇಲ್ಲ. ಈಗ ಮತ್ತು ಒಂದು ನಾವು ಏಕದಳ ಧಾನ್ಯ, ದ್ವಿದಳ ಧಾನ್ಯ ಬೆಳಿಬೇಕು. ಏಕದಳ ಧಾನ್ಯ ಒಂದ್ಸಲ ದ್ವಿದಳ ಧಾನ್ಯ ಬೆಳೆದುಕೊಳ್ಳೆ ಮಣ್ಣಿನ ಫಲವತ್ತತೆ ಸಹ ಸುಧಾರಣೆ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ನಾವು ರಾಸಾಯನಿಕ ಗೊಬ್ಬರಗಳನ್ನ ಶಿಫಾರಸು ಮಾಡಿದ ಪ್ರಕಾರ ಆಗ್ತಾ ಇಲ್ಲ. ನಮ್ಮದಾದ ಒಂದು ಜ್ಞಾನದಿಂದ ನಾವು ಎಷ್ಟು ತರಬೇತಿಯಲ್ಲಿ ಭಾಗವಹಿಸಿದ್ರು ನೀವು ತಿಳ್ಕೊಂಡ್ರೆ ಸಹ ಅದನ್ನು ನಾವು ಮಾಡೋ ಪದ್ಧತಿಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಯಾಕಂತಂದರೆ ನಾವು ಈಗ ಹೈಬ್ರಿಡ್ ತಳಿಗಳನ್ನು ಉಪಯೋಗಿಸ್ತಾ ಇದ್ದೀವಿ, ಜಾಸ್ತಿ ನೀರು ಬಿಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ನಾವು ಏನು ಒಂದು ಸಂಪ್ರದಾಯ ವೈಜ್ಞಾನಿಕ ಕೃಷಿಯನ್ನು ಅಳವಡಿಸ್ಕೋಬೇಕಾಗತ್ತೆ. ಬೆಳಿಗ್ಗೆ ಯಾವುದು ಶಿಫಾರಸು ಮಾಡಿದಾರ, ಆ ಶಿಫಾರಸು ಮಾಡಿದ ಪೋಷಕಾಂಶಗಳು ಏನೇನಿದೆ, ಆ ಪೋಷಕಾಂಶಗಳನ್ನ ಯಾವುದು ವಿವಿಧ ಗೊಬ್ಬರಗಳ ಮೂಲಕ ಹಾಕಬೇಕು, ಒಂದು ಸಮತಟ್ಟವಾಗಿ ಹಾಕ್ಬೇಕು. ಯಾಕಂದರೆ ಆ ಗೊಬ್ಬರನ ಪೋಷಕಾಂಶಗಳು ಏನದವಲ್ಲ, ಅದು ವಿವಿಧ ಗೊಬ್ಬರಗಳ ಪ್ರಮಾಣ ಇರುತ್ತೆ. ನಾವು 1 ಚೀಲ 50 ಕೆಜಿ ಹಾಕಿದರೆ ಹಾಕಿದಂಗಲ್ಲ, ಅದು 10 ಕೆಜಿ ನಾವು ಶಿಫಾರಸು ಮಾಡಿದೇವಪ್ಪ ಅಂತಂದರೆ, ಈಗ ಒಂದು 50 ಕೆಜಿ ಯೂರಿಯಾ ಇದೆ, 10 ಕೆಜಿ ಸಾರಜನಕ ಹಾಕ್ಬೇಕಪ್ಪ ಅಂತಂದರೆ ನಾವು ಎಷ್ಟು ಹಾಕ್ಬೇಕಾಗತ್ತೆ, ಒಂದು 25 ಕೆಜಿ 30 ಕೆಜಿ ಹಾಕ್ಬೇಕಾಗ್ತದೆ. 1 ಚೀಲ ಹಾಕಿದಲ್ಲ, ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮದಾದ ಒಂದು ಜ್ಞಾನದಿಂದ 1 ಚೀಲ 2 ಚೀಲ ಹಾಕ್ತಾ ಇದ್ವಿ. ಶಿಫಾರಸು ಮಾಡಿದ ಪೋಷಕಾಂಶಗಳು ಆದ್ರ ಮೇಲೆ ಗೊಬ್ಬರ ಹಾಕ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ನೀರಿನ ಬಳಕೆ ಅನವಶ್ಯಕವಾಗಿ ನೀರು ಕೊಡ್ತಾ ಇದ್ವಿ. ಈಗ ತಳಿಗಳನ್ನ ಬೆಳೀತಾ ಇದ್ವಿ, ತಳಿ ಸುತ್ತ ಅನವಶ್ಯಕವಾಗಿ ನೀರು ಕೊಡ್ತೈತೆ. ಜಾಸ್ತಿ ನೀರು ಕೊಡೋದು ಅವಶ್ಯಕತೆ ಇರೋದಿಲ್ಲ ತಳಿಗಳಿಗೆ. ಹೈಬ್ರಿಡ್ ಬೆಳೆದಾಗ ಹೈಬ್ರಿಡ್ ತಕ್ಕಂಥ ಗೊಬ್ಬರ ಹಾಕಿದಾಗ ನಾವು ನೀರು ಕೊಡಬೇಕಾಗತ್ತೆ. ನಾವು ಹೈಬ್ರಿಡ್ ಬೆಳೆದಾಗ ಗೊಬ್ಬರನೂ ಕೊಡೋದಲ್ಲ, ನೀರು ಕೊಡೋದಲ್ಲ, ಅವಾಗೇನಾಗತ್ತೆ, ಉತ್ಪಾದನೆ ಕಡಿಮೆ ಆಗುತ್ತೆ. ಹೀಗೆ ನೀರಿನ ಬಳಕೆ ಸಹ ನಮಗೆ ನೀರು ಯಾವ ಹಂತಗಳಿಗೂ ಕೊಡಬೇಕು, ಅದು ಮುಖ್ಯ. ಬಿತ್ತನೆ ಮಾಡೋ ಟೈಮ್ನಲ್ಲಿ, ಹೂ ಕಟ್ಟೋ ಟೈಮ್ನಲ್ಲಿ, ಕಾಳು ಕಟ್ಟೆ, 3 ಹಂತಗಳಿರ್ತವೆ. 3 ಹಂತಗಳಿಗೆ ಕೊಟ್ಬಿಟ್ರೆ ಸಾಕು, ನಾವು ಏನು ಮಾಡ್ತೀವಿ, ನೀರಿದೆ ಅಂತ ತಿಳ್ಕೊಂಡು ಸತತವಾಗಿ ನೀರು ಹಾಸ್ಕೊಳ್ತಾ ಇದ್ವಿ. ಬಟ್ ಇನ್ನೊಂದೇನು, ನೀರೊಳಗೆ ಒಳ್ಳೆ ನೀರು ಕೊಡ್ತಾ ಇಲ್ಲ. ನಮಗೆ ಬಂದಂಥ ರೋಗವನ್ನು ಅರಿಯದೆ ನಾವು ಶಿಕ್ಷೆ ತೊಗೊಳಕ್ಕೆ ಆಗೋದಿಲ್ಲ. ನಮ್ಗೆ ಏನಾಗಿದೆ ಏನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ತೊಗೊಂಡಾಗ ನಾವು ಆರಾಮಾಗ್ತೀವಿ. ಅದೇ ಥರನೇ ನಮಗೆ ಭೂಮಿಗೆ ಬೆಳಿಗ್ಗೆ ನೀರು ಎಷ್ಟು ಬೇಕು, ಯಾವ ನೀರು ಬೇಕು, ಯಾವ ಮಣ್ಣು ಬೇಕು, ಅದು ಸರಿಯಾಗಿ ರೀತಿಯಲ್ಲಿ ಮಾಡಿಕೊಂಡಾಗ ಮಾತ್ರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ಅನುಸಾರವಾಗಿ ಒಳ್ಳೆ ನೀರು ಕೊಡಬೇಕಾಗ್ತದೆ. ಈಗ ನಾವು ಸೌಳು ನೀರು ಕೊಡ್ತೀವಿ, ಸೌಳು ನೀರು ಕೊಡೋದ್ರಿಂದ ಏನಾಗುತ್ತೆ, ಭೂಮಿ ಫಲವತ್ತತೆ ಇಳಿಮುಖ ಆಗ್ತದೆ, ಆಮೇಲೆ ಇಳುವರಿ ಒಳಗೆ ಕುಂಠಿತ ಆಗುತ್ತೆ. ಬಟ್ ಅದನ್ನು ನಾವು ಅರಿಬೇಕು, ನೀರು ಚೆನ್ನಾಗಿದೆಯೋ ಇಲ್ಲೋ, ನೀರನ್ನು ಒಂದು ಗುಣಮಟ್ಟ ಅರಿತುಕೊಂಡು ನೀರು ಆಶೆ ಹೋಗ್ಬೇಕು ಅಂದರೆ ಮಾತ್ರ ನಮ್ಮದು ಮುಂದೆ ಫಲವತ್ತತೆ ಸುತ್ತ ಸುಧಾರಣೆ ಆಗುತ್ತೆ. ಮತ್ತು ಇನ್ನೊಂದೇನು, ಮಣ್ಣಿನ ಪರೀಕ್ಷೆ ಬಗ್ಗೆ ನಿರ್ಲಕ್ಷ್ಯ. ಈಗ ಮಣ್ಣು ಪರೀಕ್ಷೆ ಮಾಡೋದು ಅಂದರೆ ತಾಶ್ಚರ್ಯ ಮಾಡ್ತಾ ಇದ್ದೀರಿ. ಯಾಕಂದರೆ ನಾವು ವರ್ಷ ವರ್ಷ ಮಣ್ಣು ಪರೀಕ್ಷೆ ಮಾಡಿಕೊಂಡಾಗ ಮಾತ್ರ ನಮ್ಮಲ್ಲಿ ಮಣ್ಣಿನ ಗುಣಧರ್ಮಗಳು ಏನಿದೆ, ಯಾವ ಪೋಷಕಾಂಶ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಅಲ್ಲಿ ಏನಂತಂದರೆ ಎರಡು ಮುಖ್ಯವಾದ ಅಂಶಗಳಿದಾವೆ, ಮಣ್ಣಿನ ರಸಸಾರ ಲವಣಾಂಶ. ಅವು ಎರಡೂ ನಮ್ಮ ಮಾನವರಿಗೆ ಬರ್ತಕ್ಕಂಥದ್ದು ಏನು ಶುಗರ್ ಆಮೇಲೆ ಬಿ ಪಿ, ಅವೆರಡು ಎಷ್ಟು ಮುಖ್ಯ ಇದೆಯೋ ಮಣ್ಣಿನಲ್ಲಿರ್ತಕ್ಕಂಥ ಎರಡು ಭಾಳ ಮುಖ್ಯ. ಅವೆರಡು ಸರಿಯಾಗಿ ನಾವು ಕಂಟ್ರೋಲ್ ಮಾಡಿದರೆ ಉತ್ಪಾದನೆ ಒಳಗೆ ನಾವು ಜಾಸ್ತಿ ಮಾಡ್ಬೋದು. ಅಂದರೆ ಮಣ್ಣಿನ ರಸಸಾರ ಅಂದರೆ ಮಣ್ಣಿನ ರಸಸಾರ ಲವಣಾಂಶ ಇವೆರಡೂ ಏನಿದೆ ಅದನ್ನು ನಾವು ತಿಳ್ಕೋಬೇಕಾಗತ್ತೆ. ಅದ್ರ ಸಲುವಾಗಿ ಆದರೂ ನಮ್ಮ ಮಣ್ಣಿನ ಫಲವತ್ತತೆ ಬಗ್ಗೆ ನಾವು ಹೆಚ್ಚಿನ ಗಮನವಹಿಸ್ಬೇಕು. ಮಣ್ಣಿನ ಒಂದು ಪರೀಕ್ಷೆ ಸುತ್ತ ನಾವು 3 ವರ್ಷಕ್ಕೊಮ್ಮೆ ಒಣ ಬೇಸಾಯದಿದ್ದಲ್ಲಿ ನೀರಾವರಿ ಇದ್ದಲ್ಲಿ ಪ್ರತಿ ವರ್ಷ ಮಾಡಿಸ್ಬೇಕು, ನಾವು ಮಾಡಿಸ್ತಾ ಇಲ್ಲ. ಹೀಗಾಗಿ ಮಣ್ಣಿನ ಒಂದು ಗುಣಮಟ್ಟ ಯಾಕೆ ಕೆಟ್ಟಿದೆಯಪ್ಪ ಅಂದರೆ ಮಣ್ಣು ಪರೀಕ್ಷೆ ಸರಿಯಾಗಿ ಮಾಡಿಸದೇ ಇರ್ಬೋದು, ನೀರಿನ ಬಳಕೆ ಸರಿಯಾಗಿ ಬಳಸದೇ ಇರ್ಬೋದು, ಆಮೇಲೆ ಮತ್ತು ರಸಗೊಬ್ಬರ ಆ ವೈಜ್ಞಾನಿಕವಾಗಿ ನಾವು ಬೆಳೆಗಳಿಗೆ ಕೊಡೋದು, ಈ ಒಂದು 4 ಅಂಶಗಳು ಭಾಳ ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ನಾವು ಮಣ್ಣಿನ ಗುಣಮಟ್ಟನ ಸುಧಾರಣೆ ಮಾಡ್ಬೋದು. ಇನ್ನೊಂದೇನಂತಂದರೆ ಮಣ್ಣಿನ ಆರೋಗ್ಯ ಹಾಳಾಗಲು ಕೆಲವು ಪ್ರಮುಖ ಅಂಶಗಳು ಕಾರಣಗಳು ಏನಂತಂದರೆ ಮಣ್ಣಿನ ಫಲವತ್ತತೆ ಇಳಿಮುಖ ಆಗಿದೆ. ಮಣ್ಣಿನ ಫಲವತ್ತತೆ ಅಂದರೆ ಏನು, ಮಣ್ಣಿನ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಸರಿಯಾಗಿ ರೀತಿಯಲ್ಲಿ ಇರೋದಿಲ್ಲ, ಏರುಪೇರು ಆಗಿರುತ್ತದೆ. ಮಣ್ಣಿನ ರಸಸಾರ 6-5 ಒಳಗೆ ಇರೋದಿಲ್ಲ. ಆ ಸಂದರ್ಭದಾಗ ರಸಸಾರ ಏರುಪೇರು ಆದರೆ ಬೆಳೆಗೆ ಬೇಕಾದಂಥ ಫಲವತ್ತತೆ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಇರೋದಿಲ್ಲ, ಅಲಭ್ಯವಾಗಿರುತ್ತೆ. ಅದಕ್ಕೆ ಮಣ್ಣಿನ ಫಲವತ್ತತೆ ಸರಿಯಾಗಿರ್ಬೇಕಂದ್ರೆ ಬೆಳೆ ಪೋಷಕಾಂಶಗಳು ಬೆಳೆ ಸಿಗುವ ರೂಪದಲ್ಲಿರಬೇಕು, ಇದ್ದಾಗ ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಮಣ್ಣಿನ ರಚನೆ ಹಾಳಾಗಿರೋದು, ಮಣ್ಣಿನಲ್ಲಿರ್ತಕ್ಕಂಥ ರಚನೆಗಳು ಇರ್ತಾವೆ, ಆ ಮಣ್ಣಿನ ರಚನೆ ಹಾಳಾದ ಕೂಡಲೇ ನೀರು ಹಿಂಗದಲ್ಲ. ಮತ್ತು ಇನ್ನೊಂದೇನು, ಬೇರುಗಳು ಸುತ್ತ ಸರಿಯಾಗಿ ಬೆಳೆಯೋದಿಲ್ಲ. ಆಮೇಲೆ ಇನ್ನೊಂದೇನಂತಂದರೆ ನೀರು ಹಿಡ್ಕೊಳ್ಳೋದು ಕಡಿಮೆ ಆಗ್ತದೆ. ಈಗ ಮಣ್ಣಿನ ರಚನೆ ಕೆಟ್ಟಾಗಿ ಏನಾಗುತ್ತೆ, ಬೇರುಗಳು ಹೋಗೋದಿಲ್ಲ, ನೀರು ಹಿಡಿದಿರ್ತದೆ. ಇನ್ನೊಂದು ಸಂದರ್ಭದಾಗ ಏನಾಗ್ತವೆ, ನೀರು ಹಿಡಿದುಕೊಳ್ಳೋ ಶಕ್ತಿ ಇರೋದಿಲ್ಲ, ಅಂಥ ಮಣ್ಣುಗಳದಾವೆ. ಅದಕ್ಕೆ ನಾವು ಮಣ್ಣಿನ ಒಂದು ಫಲವತ್ತತೆ ಹಾಳಾಗೋಕ್ಕೆ ಕಾರಣ ಇದೊಂದೇ. ಆಮೇಲೆ ಮಣ್ಣು ಸವಳು ಸಾರ ಆಗುತ್ತೆ, ಆಮೇಲೆ ಮಣ್ಣು ಕೊಚ್ಚಣೆ ಆಗುತ್ತೆ, ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮಣ್ಣಿನ ಒಂದು ಜೀವಿಗಳು ನಾಶ ಆಗುತ್ತೆ. ಮಣ್ಣಿನಲ್ಲಿ ಜೀವಿಗಳು ಇರಲಿಲ್ಲಪ್ಪ ಅಂತಂದರೆ ಮಣ್ಣಲ್ಲಿರ್ತಕ್ಕಂಥ ಕೆಲವು ಬೆಳಿಗ್ಗೆ ಅಲಭ್ಯ ಆಗುವ ಪೋಷಕಾಂಶಗಳು ಲಭ್ಯ ಆಗೋಕ್ಕೆ ಇರೋದಿಲ್ಲ. ಮಣ್ಣಿನ ಜೀವಿಗಳು ಇಲ್ಲಪ್ಪ ಅಂದರೆ ಪ್ರತಿಯೊಂದಕ್ಕೂ ಜೀವಿಗಳ ಅವಶ್ಯಕತೆ ಇದೆ, ಬೆಳಿಗ್ಗೆ ಪೋಷಕಾಂಶಗಳು ಪೂರೈಸೋದಕ್ಕೂ ಅವಶ್ಯಕತೆ ಇದೆ, ಮಣ್ಣಿನ ಗುಣಧರ್ಮಗಳು ಬದಲಾವಣೆ ಮಾಡೋಕ್ಕೆ ಸುತ್ತ ಸಾವಯವ ಅಂಶಗಳ ಅವಶ್ಯಕತೆ ಇದೆ. ಯಾಕಂತಂದರೆ ಈಗ ಮಣ್ಣಿನಲ್ಲಿ ಸಾವಯವ ಅಂಶಗಳು ಹೆಚ್ಚು ಇರೋದರಿಂದ ಜೀವಿಗಳು ಜಾಸ್ತಿ ಆಗ್ತವೆ, ಮತ್ತು ಕೆಲವೊಂದು ಜೀವಿಗಳು ಏನಾಕವ ಬೆಳಿಗ್ಗೆ ಅಲಭ್ಯ ಆಗ ಪೋಷಕಾಂಶಗಳನ್ನು ಲಭ್ಯ ಆಗಿ ಮಾರ್ಪಾಟ ಮಾಡ್ತವೆ. ಆಮೇಲೆ ಈ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ವಿಧಾನಗಳು ಏನು, ಮೊದಲನೇದೇ ಮಣ್ಣಿನ ಒಂದು ಆರೋಗ್ಯನ ಕಾಪಾಡ್ಕೋಬೇಕಂತಂದರೆ ಮಣ್ಣಿನ ಒಂದು ಸೂಕ್ತವಾದ ರಸಸಾರ ನಾವು ನಿರ್ಮಾಣ ಮಾಡಬೇಕು. ರಸಸಾರ ಅಂತಂದರೆ ಈಗ 6.5 to 8.2, 8.3 ಒಳಗೆ ಇರಬೇಕು, 8.5 ತನಕ ಜಾಸ್ತಿ ಆಗಬಾರ್ದು. 8.5 ಜಾಸ್ತಿ ಆಯ್ತಪ್ಪ ಅಂದರೆ ಬೆಳಿಗ್ಗೆ ಬೇಕಾದಂಥ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಸಿಗೋದಲ್ಲ, ಮಣ್ಣು ಸಾರ ಕರ್ಲು ಏನಾಗುತ್ತೆ, ಮಣ್ಣಿನ ಗುಣಧರ್ಮಗಳು ಕೆಡ್ತಾವೆ, ಮಣ್ಣಲ್ಲಿ ನೀರು ಹಿಂಗೋದಿಲ್ಲ, ಬೇರುಗಳು ಸರಿಯಾಗಿ ಬೆಳೆಯೋದಿಲ್ಲ, ಆಮೇಲೆ ಏನಾಗುತ್ತೆ ಸಮಸ್ಯಾತ್ಮಕ ಮಣ್ಣುಗಳು ಆಗಿಬಿಡ್ತಾವೆ. ಅದಕ್ಕೆ ಸುಧಾರಣೆ ಮಾಡ್ಬೇಕಂತಂದರೆ ಮತ್ತೆ ನಾವು ಬೇರೆ ಬೇರೆ ರೀತಿಯ ಜಿಪ್ಸಮ್ ಅದು ಇದು ಮಾಡಬೇಕಾಗ್ತದೆ. ಆಮೇಲೆ ಮಣ್ಣಿನ ಸಾವಯವ ಅಂಶ ನಾವು ಕಾಪಾಡ್ಕೋಬೇಕು. ಸಾವಯವ ಅಂಶ ಕಾಪಾಡ್ಕೋಬೇಕಾದ್ರೆ ವಿವಿಧ ಸಾವಯವ ಗೊಬ್ಬರಗಳನ್ನ ನಾವು ಅಳವಡಿಸಬೇಕು, ಹಸಿರೆಲೆ ಗೊಬ್ಬರಗಳನ್ನ ಬಳಸ್ಬೇಕು, ಆಮೇಲೆ ಕೊಟ್ಟಿ ಗೊಬ್ಬರಗಳನ್ನ ಹಾಕ್ಬೇಕು, ಆಮೇಲೆ ಜೈವಿಕ ಗೊಬ್ಬರಗಳನ್ನ ಸುತ್ತ ನಾವು ಬಳಸ್ಬೋದು. ಯಾವಾಗ ನಾವು ಬಿತ್ತನೆ ಮಾಡೋ ಟೈಮಿಗೆ ಆ ಸಂದರ್ಭದ ಸುತ್ತ ನಾವು ಜೈವಿಕ ಗೊಬ್ಬರಗಳನ್ನ ಬಳಸ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ಕೆಲವೊಂದು ಕುರಿ ಗೊಬ್ಬರನೂ ಹಾಕ್ಬೋದು. ಆಮೇಲೆ ಕೋಳಿ ಗೊಬ್ಬರನ ನಾವು ಇತ್ತಪ್ಪ ಅಂದರೆ ಅದನ್ನು ಡಿಕಂಪೋಸ್ ಮಾಡಿ ಕಳಿಸಿ ನಾವು ಮಣ್ಣಿಗೆ ಹಾಕ್ಬೇಕಾಗತ್ತೆ. ಇವು ಒಂದೊಂದು ಹಂತದಾಗ ಒಂದೊಂದು ಗೊಬ್ಬರಗಳನ್ನ ಉಪಯೋಗಿಸ್ಬೋದು. ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಇಲ್ಲಪ್ಪ ಅಂತಂದರೆ ನಾವು ಕೊಟ್ಟಿಗೆ ಗೊಬ್ಬರನ ನಾವು ಸಾವಯವ ಗೊಬ್ಬರ ಇಲ್ಲ ಅಂತ ಹಾಕೋದು ಬಿಡಬಾರ್ದು. ಕುರಿ ದಪ್ಸ್ಬೇಕು. ಕುರಿ ದಪ್ಸೋದಿಲ್ಲಪ್ಪ ಅಂದ್ರೆ ಹಸಿರಲ್ಲಿ ಗೊಬ್ಬರಗಳನ್ನ ಬೆಳೆದು ಮಣ್ಣಿಗೆ ಮಾರ್ಪಾಡು ಮಾಡ್ಬೇಕು, ಮತ್ತು ಇದ್ದಂಗೆ ಪೂರೈಸ್ಬೇಕು. ಆಮೇಲೆ ಕುರಿ ಕೋಳಿ ಗೊಬ್ಬರನೂ ಹಾಕ್ಸ್ಬೋದು, ಬಟ್ ಹಾಕ್ಸ್ಬೇಕಾದ್ರೆ ವೈಜ್ಞಾನಿಕ ರೀತಿಯಲ್ಲಿ ವಿಚಾರಿಸ್ಬೇಕು. ಈಗ ನಾವು ಕುರಿ ಗೊಬ್ಬರ ದಪ್ಸಿರ್ತೀವಿ, ನಾವು ಏನು ಮಾಡ್ತೀವಿ, ಕುಂಟೆ ಅರ್ಗಂಗಿಲ್ಲ, ಹಾಕಿ ಬಿಟ್ಬಿಡ್ತೀವಿ. ಅಲ್ಲಿ ಏನಾಕತಿ, ಬಿಸಿಲಿಗೆ ಯಾವ ಪ್ರಶ್ನೆ ಆಗಿ ಇದ್ದಿದ್ದ ಅಂಶ ಕಳ್ಕೊಂಡು ಹೋಗ್ತತೆ. ಯಾವಾಗ ಕುರಿ ದಪ್ಸಿಯಪ್ಪ ಅಂತಂದರೆ ಅದನ್ನು ಕುಂಟೆರಿಗೆ ಮಣ್ಣೆಲ್ಲ ಮುಚ್ಚಿಬಿಡ್ಬೇಕು. ಕುಂಟೆರಿಗೆ ಮಣ್ಣು ಮುಚ್ಚಿದಾಗ ಒಳಗ ಅದು ಕಳಿತು ಬೆಳಗ್ಗೆ ಬೇಕಾದಂಥ ಪೋಷಕಾಂಶಗಳು ಮಣ್ಣಲ್ಲೇ ಇರ್ತಾವೆ. ಆಮೇಲೆ ನೆಕ್ಸ್ಟ್ ಎರೆಹುಳು ಗೊಬ್ಬರನ ಹಾಕ್ಬೋದು. ಈಗ ಇನ್ನೊಂದು ಏನು ಮಾಡ್ತೀವಿ, ಮಣ್ಣಿನ ತಪಾಸಣೆಯ ಮೇಲೆ ನಾವು ಪೋಷಕಾಂಶಗಳನ್ನ ಪೂರೈಸ್ಬೇಕು. ಮಣ್ಣಿನ ತಪಾಸಣೆ ಏನು ಮಾಡಿರ್ತೀವಿ ಅದಕ್ಕೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಪೋಷಕಾಂಶಗಳನ್ನ ಯಾವ ಬೆಳೆ ಬೆಳೀತಾ ಇದ್ದೀವಿ, ನೀರಾವರಿ ಬೆಳೆ ಬೆಳೀತಾ ಇದ್ದೀವ ಅಥವಾ ಒಣ ಬೇಸಾಯ ಬೆಳೆ ಬೆಳೀತಾ ಇದ್ದೀವ, ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಏನಿದೆ ಅದ್ರ ಮೇಲೆ ಮಣ್ಣಿನ ತಪಾಸಣೆ ಮೇಲೆ ಮಣ್ಣಿನಲ್ಲಿ ಜಾಸ್ತಿ ಇದ್ದಾಗ ನಾವು ಕಡಿಮೆ ಹಾಕ್ಬೇಕಾಗತ್ತೆ, ಮಣ್ಣಲ್ಲಿ ಜಾಸ್ತಿ ಇದ್ದಾಗ ಕಡಿಮೆ ಹಾಕ್ಬೇಕತ್ತೆ, ಹೆಚ್ಚಿದ್ದಾಗ ನಾವು ಕಡಿಮೆ ಹಾಕ್ಬೇಕಾಗತ್ತೆ, ಮಣ್ಣಲ್ಲಿ ಕಡಿಮೆ ಇದ್ದಾಗ ನಾವು ಜಾಸ್ತಿ ಹಾಕ್ಬೇಕಾಗತ್ತೆ. ಇದನ್ನು ನಾವು ಪೋಷಕಾಂಶಗಳನ್ನ ಮಣ್ಣಲ್ಲಿರೋದು ನಾವು ವಿವಿಧ ಗೊಬ್ಬರಗಳ ಮೂಲಕ ಹಾಕ್ಬೇಕು. ಯಾಕಂದರೆ ಮಣ್ಣಲ್ಲಿ ಯಾವ ಒಂದು ಪ್ರಮಾಣದಾಗಿದೆ ಪೋಷಕಾಂಶ, ಆ ಪ್ರಮಾಣದ ನಾವು 25% ಜಾಸ್ತಿ ಹಾಕ್ಬೇಕು, 50% ಜಾಸ್ತಿ ಹಾಕ್ಬೇಕು, ಅದು ಒಂದು ಇದೆ. ಅದರ ಪ್ರಕಾರ ಪೂರ್ತಿ ಕಡಿಮೆ ಇತ್ತಪ್ಪ ಅಂದರೆ, ನಾವು ಶಿಫಾರಸು ಮಾಡಿದ್ದು 10 kg ಇದ್ದರೆ ನಾವು 50% ಹಾಕ್ಬೇಕಪ್ಪ ಅಂತಂದರೆ 5 kg ನಾವು ಜಾಸ್ತಿ ಮಾಡ್ಬೇಕು. ಈ ಥರ 50% ಅಂದ್ಕೊಳ್ಳೆ ಅದಕ್ಕೆ ನಾವು ಶಿಫಾರಸು ಮಾಡಿದ್ದು ಎಷ್ಟಿದೆ ಅದಕ್ಕೆ 50% ಅಂದರೆ 5 kg ಜಾಸ್ತಿ ಹಾಕತ್ತೆ, 15 kg ಹಾಕ್ಬೋದು. ಒಂದು ವೇಳೆ ಏನಾದರೂ ಜಾಸ್ತಿ ಇತ್ತಪ್ಪ ಅಂತಂದರೆ 10 kg ಬದಲಿ 5 kg ಕೊಡ್ಬೋದು, ಯಾಕಂದರೆ 5 kg ನಾವು ಕಡಿಮೆ ಮಾಡ್ಬೇಕು. ಈ ಥರ ನಾವು ಒಂದು ಲೆಕ್ಕಾಚಾರದ ಮೇಲೆ ಮಾಡ್ಬೇಕು. ಎಲ್ಲಕ್ಕೂ ಲೆಕ್ಕಾಚಾರ ಬೇಕು, ಲೆಕ್ಕಾಚಾರ ಇಲ್ಲಾಂದರೆ ಯಾವುದು ಸರಿಯಾಗಿ ನಡೆಯೋದಿಲ್ಲ. ಅದಕ್ಕೆ ಈಗ ಇನ್ನೊಂದೇನು, ಪೋಷಕಾಂಶಗಳನ್ನ ಒಂದು ವಿವಿಧ ಪದ್ಧತಿ ಒಳಗೆ ಹಾಕ್ಬೇಕು. ನಾವು DAP ಇರುತ್ತೆ, DAP ಏನು ಮಾಡ್ತೀವಿ, ಉಗ್ಗಿ ಬಿಡ್ತೀವಿ, ಉಕ್ಕಬಾರದು. ಅದು ಕುರಿಗೆ ಸಾಲು ಒಳಗನೆ ಹಾಕಿಬಿಡ್ಬೇಕು. ಯಾಕಂದರೆ ಮಣ್ಣಲ್ಲಿ ರಸಸಾರ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಬೆಳೆ ಸಿಗಲಾರದ ರೂಪದಾಗ ಆಗಿಬಿಡ್ತದೆ. ಯಾಕಂದರೆ ಮಣ್ಣಲ್ಲಿ ಮಿಶ್ರಣ ಆಯ್ತಪ್ಪ ಅಂತಂದರೆ ಅದು ಬೆಳೆ ಸಿಗೋದಿಲ್ಲ, ಯಾಕಂದ್ರೆ ರಸಸಾರ ಜಾಸ್ತಿ ಇರುತ್ತೆ, ಅದು ಕ್ಯಾಲ್ಸಿಯಂ ಜೋಡಿ ಇದ್ರ ಜೋಡಿ ಪ್ರಿಸಿಪಿಟೇಟಾಗಿ ಹೋಗಿಬಿಡ್ತತೆ. ಯಾವಾಗ ರಸಸಾರ ಕಡಿಮೆ ಇದ್ದಲ್ಲಿ ಕಬ್ಬಿಣಾಂಶದ ಜೊತೆಗೆ ಹೋಗುತ್ತೆ. ಅದಕ್ಕೆ ನಾವು ಕುರಿಗೆ ಸಾಲು ಒಳಗನೆ ಕೊಟ್ಟರೆ, ಪೌಡರ್ ರೂಪದಾಗ ಕೊಟ್ಟರೆ ಬೇರುಗಳಿಗೆ ತಲುಪ್ತತೆ. ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಹಾಕೋ ಪದ್ಧತಿಯಲ್ಲಿ ನಾವು ಸರಿಯಾಗಿ ನಾವು ಹಾಕಿದರೆ ಮಾತ್ರ ಬೆಳೆ ಸಿಗುತ್ತೆ. ಆಮೇಲೆ ಯೂರಿಯಾ ಇದೆ, ಈಗ ಅಲ್ಲೇ ಯೂರಿಯಾ ಒಳಗೆ ಬೇವಿ ಲೇಪಿತ ಗೊಬ್ಬರಗಳು ಬರ್ತಾದವ, ಆ ಗೊಬ್ಬರದಾಗ ಏನಾಗ್ತತಪ್ಪ ಅಂತಂದರೆ ಕೆಲವೊಂದು ಸ್ಥಿರೀಕರಣ ಆಗ್ತವೆ, ಬೆಳೆ ಸಾರಜನಕ ಚೋರಿ ಹೋಗೋದಲ್ಲ, ನಿಧಾನವಾಗಿ ಬೆಳೆ ಸಿಗೋದ ರೂಪದಾಗ ಇರ್ತತೆ. ಆಮೇಲೆ ಇನ್ನೊಂದೇನು, ಗೊಬ್ಬರ ಹಾಕಿ ಬಿತ್ತನೆ ಮಾಡಿದ ಟೈಮ್ನಲ್ಲೇ ಹಾಕಿಬಿಡ್ಬೇಕು, ಯಾಕಂದರೆ ಅದು ಬೇರೆ ಬೆಳೀತಿರ್ತಾವ, ಆ ಸಂದರ್ಭದಲ್ಲಿ ತನಗೇನು ಬೇಕು ಅನ್ನೋದು ಪೋಷಕಾಂಶಗಳು ಹೇಳ್ಕೊಳ್ತಾವ. ನಾವು ಏನಾಗ್ತಾವ, ಬಿತ್ತನೆ ಆಗಿ ಒಂದು ತಿಂಗಳಾದಮೇಲೆ ನಾವು ಗೊಬ್ಬರ ಹಾಕ್ತೀವಿ, ಅದು ಅಲ್ಲ. ಅದಕ್ಕೆ ನಿಮ್ಮ ಒಂದು ಕಾರಣ ಇದೆ, ಯಾಕೆ ಹಾಕ್ತಿರಪ್ಪ ಅಂತಂದರೆ ಕಳೆ ಜಾಸ್ತಿ ಆಗುತ್ತೆ, ಕಳೆ ಕಡಿಮೆ ಮಾಡೋಕ್ಕೆ ಸಲುವಾಗಿ ಬಿತ್ತನೆ ಮಾಡೋಕ್ಕಿಂತ ಮೊದಲೇ ನೀವು ಹಸಿ ಮಾಡಿದಾಗ ಕಳೆ ಬಂದಿದ್ದು ಕಳೆ ತೆಗೆದು ಆಮೇಲೆ ನೀವು ಗೊಬ್ಬರ ಹಾಕ್ಬೋದು. ಅದಕ್ಕೆ ನೀವು ಮುಂಜಾಗ್ರತವಾಗಿಯೇ ನೀವು ಬೇಸಾಯ ಕ್ರಮಗಳು ತೊಗೊಂಡಿರೋದಲ್ಲ, ಹೀಗಾಗಿ ಸಮಸ್ಯೆ ಆಗುತ್ತೆ. ಯಾವಾಗಲೂ ಶಿಫಾರಸು ಮಾಡಿದ ಗೊಬ್ಬರದಾಗ 50% ಏನಿದೆಯಲ್ಲ ಬಿತ್ತನೆ ಮಾಡೋ ಟೈಮಿಗೆ ಹಾಕ್ಬೇಕು. ಆಮೇಲೆ ಮೇಲು ಗೊಬ್ಬರ ಯೂರಿಯಾ ಗೊಬ್ಬರ ಕೊಡಬೇಕಾಗತ್ತೆ. ಹೀಗೆ ಗೊಬ್ಬರ ಒಮ್ಮೆ ನಾವು ಕೊಡೋದಕ್ಕಿಂತ 2-3 ಹಂತದ ಒಳಗೆ ನಾವು ಕೊಡಬೇಕಾಗತ್ತೆ. ಕೊಟ್ಟರೆ ಮಾತ್ರ ಸಂದರ್ಭ ತಕ್ಕಂತೆ ಬೆಳೆ ಯಾವಾಗ ಬೇಕು ಆವಾಗ ತೊಗೊಳ್ತತೆ. ನಾವು ಒಮ್ಮೆ ಕೊಟ್ಟ ತಕ್ಷಣ ಏನಾಗತ್ತೆ, ಸರಿಯಾಗಿ ಆಗೋದಲ್ಲ, ಅದು ಬೆಳೆ ಸಿಗೋ ರೂಪದಲ್ಲಿ ಸಿಗೋದಲ್ಲ, ಬೆಳೆ ಪೋಷಕಾಂಶಗಳು ನಷ್ಟ ಆಗಿ ಹೋಗುತ್ತೆ. ಅದಕ್ಕೆ ನಾವು ಬಿತ್ತನೆ ಮಾಡೋ ಟೈಮಿಗೆ ಆಮೇಲೆ ಮೇಲು ಗೊಬ್ಬರ ಕೊಡೋ ಟೈಮ್ ಅಂದರೆ ಬಿತ್ತನೆ ಆಗಿ 20 ದಿವಸ ಆದಮೇಲೆ, 60 ದಿವಸ ಆದಮೇಲೆ, 70-80 ದಿವಸ ಆದಮೇಲೆ ಕೊಡಬೇಕಾಗತ್ತೆ. ಯಾಕಂದರೆ ಆ ಟೈಮ್ ಹೂವು ಆಗ್ತವೆ, ಹೂವು ಆದಮೇಲೆ ಕಾಳು ಕಟ್ಟೋ ಟೈಮಿಗೆ ಕೊಟ್ಟರೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂದರೆ ಸಾರ್ವಜನಿಕೇನು ಕೊಟ್ಟರೆ ನಮಗೆ ನಷ್ಟ ಆಗಿ ಹೋಗಿಬಿಡ್ತತೆ ಒಮ್ಮೆ ಕೊಟ್ಟರೆ. ಅದಕ್ಕೆ ವಿವಿಧ ಅಂತರಗಳೊಳಗೆ ಕೊಟ್ಟರೆ ಅದು ಬೆಳಿಗ್ಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಇನ್ನೊಂದೇನು ಸಮಸ್ಯೆ ಏನಂದರೆ, ಜೈವಿಕ ಗೊಬ್ಬರಗಳನ್ನ ಹಸಿರೆಲೆ ಗೊಬ್ಬರಗಳನ್ನ ಕೊಡಬೇಕು. ಬಟ್ ನಾವು ಏನು ಮಾಡ್ತಾ ಇದ್ದೀವಿ, ಕಟಾವು ಮಾಡೋ ಟೈಮ್ಗೆ ಕಣಿಕೆಗಳು ಉಳಿದಿರ್ತಾವೆ, ಅವನ್ನ ಸುಡ್ತಾ ಇದ್ದೀವಿ. ಅದು ಸುಡೋದ್ರಿಂದ ಏನಾಗುತ್ತೆ, ಸಾವಯವ ಅಂಶ ಕಡಿಮೆ ಆಗ್ತತೆ. ಅದರಲ್ಲಿ ಅನೇಕ ಗೊಬ್ಬರಗಳ ಅಂಶಗಳು ಇರುತ್ತೆ, ಅದರಲ್ಲಿ ಸಾರಜನಕ, ರಂಜಕ, ಪೊಟಾಸ್ ಇರುತ್ತೆ. ಅದನ್ನು ನಾವು ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ನಾವು ಕುಣಿಯಾಗಿ ಹಾಕಿದರೆ ಅದು ಗೊಬ್ಬರ ಆಗುತ್ತೆ. ಅದನ್ನು ಸುಡಬಾರದು. ನಾವು ಸುಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಮೊದಲೇ ಈಗ ಸಮಸ್ಯೆಗಳಿದಾವೆ, ಮತ್ತು ನಾವು ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತಂದು ಹಾಕೋದನ್ನು ನಾವು ಕಡಿಮೆ ಮಾಡಬೇಕು. ಈ ಸುಡೋದ್ರಿಂದ ಏನಾಗತ್ತೆ, ಮತ್ತೆ ನಾವು ರಾಸಾಯನಿಕ ಗೊಬ್ಬರ ತಂದು ನಾವು ಹಾಕ್ಬೇಕಾಗತ್ತೆ. ಇದನ್ನು ಸುಡೋದು ಬಿಟ್ಟರೆ ನಾವು ಕುಣಿ ತೋಡಿ ಅದನ್ನು ಗೊಬ್ಬರ ಮಾಡಿದರೆ ಅದನ್ನು ಹಾಕಿದರೆ ನಾವು ಎಷ್ಟೋ ಖರ್ಚು ಕಡಿಮೆ ಮಾಡಬಹುದು. ಬಟ್ ಇನ್ನೊಂದೇನು, ನೀರಿನ ಬಳಕೆ ಕಡಿಮೆ ಮಾಡಬೇಕು. ನೀರನ್ನ ನಾವು ಅವಶ್ಯಕತೆ ಇದ್ದಾಗ ಮಾತ್ರ ನೀರು ಹಾಸ್ಕೋಬೇಕು. ಅಂದ್ರೇನು, ಮುಖ್ಯ ಹಂತಗಳು ಒಳಗೆ ನೀರು ಕೊಡ್ಬೇಕು, ಆ ಸಂದರ್ಭದಾಗ ಅಷ್ಟೇ ಕೊಡಬೇಕು. ಬಟ್ ಈಗ ಏನಾಗ್ತದೆ, ಕೆಲವೊಂದು ನಾವು ಲಾಂಗ್ ಡ್ಯೂರೇಷನ್ ಬೆಳೆ ಬೆಳೀತಾ ಇದ್ದೀವಿ, ಲಾಂಗ್ ಡ್ಯೂರೇಷನ್ ಆರು ತಿಂಗಳು ಬೆಳೆ, ಏಳು ತಿಂಗಳು ಬೆಳೆ ಬೆಳೀತಾ ಇದ್ದೀವಿ. ಸಂದರ್ಭಕ್ಕೆ ತಕ್ಕಂತೆ ಈಗ ಕಪ್ಪು ಮಣ್ಣೊಳಗೆ ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗೋದಲ್ಲ. 15 ದಿವಸಕ್ಕೊಮ್ಮೆ ನೀರು ಬೇಕಾಗ್ತವೆ. ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲಿ ನೀರು ಕೊಡ್ಬೋದು. ಅದು ಬೆಳಿಗ್ಗೆ ಎಷ್ಟು ಬೇಕಷ್ಟು ನೀರು ಸಿಕ್ಕಂಗೆ ಆಗ್ತದೆ, ಎಲ್ಲರಿಗೂ ನೀರು ಸಿಗೋ ಸಂದರ್ಭ ಇರುತ್ತೆ. ಅದಕ್ಕೆ ಮಣ್ಣಿಗೆ ನೀರು ಗೊಬ್ಬರ ಜಾಸ್ತಿ ಕೊಟ್ಟಂಗೆ ಕೊಟ್ಟಂಗಲ್ಲ, ಮಣ್ಣು ಸವಳು ಸಾರ ಆಗುತ್ತೆ. ಇದನ್ನು ಸಹ ಕಡಿಮೆ ಮಾಡ್ಬೋದು. ಆಮೇಲೆ ಇನ್ನೊಂದೇನು, ಯಾವುದೇ ಒಂದು ಬೆಳಿಗ್ಗೆ ಅನುಸಾರವಾಗಿ ನಾವು ಪೋಷಕಾಂಶಗಳನ್ನು ಕೊಡಬೇಕು. ಆಮೇಲೆ ನಾವು ಬೆಳೆ ಪರಿವರ್ತನೆ ಮಾಡಬೇಕು. ಒಂದ್ಸಲ ಏಕದಳ ಧಾನ್ಯ, ಒಂದ್ಸಲ ದ್ವಿದಳ ಧಾನ್ಯ. ದ್ವಿದಳ ಧಾನ್ಯ ಯಾಕಪ್ಪ ಅಂತಂದರೆ ಅದರಲ್ಲಿರ್ತಕ್ಕಂಥ ಸಾರಜನಕ ಜೀವಾಣುಗಳು ಇರ್ತವೆ ನೋಡ್ಲಿಕ್ಕಿನಲ್ಲಿ, ಆ ಗಂಟುಗಳೊಳಗೆ ಬೇರುಗಳು ಗಂಟುಗಳೊಳಗೆ ಸಾರಜನಕ ಜೀವಾಣುಗಳು ಇರ್ತವೆ. ನಮ್ಮಲ್ಲಿ ನೈಸರ್ಗಿಕವಾಗಿರ್ತಕ್ಕಂಥ ಸಾರಜನಕನ ಎಳ್ಕೊಳ್ತವೆ, ಎಳ್ಕೊಂಡು ಭೂಮಿಯಲ್ಲಿ ಬಿಡ್ತವೆ. ಆ ಥರ ಆಯ್ತಪ್ಪ ಅಂದರೆ ಇನ್ನೊಂದ್ಸಲ ಏಕದಳ ಧಾನ್ಯ ಬೆಳಿಬೋದು, ಮಣ್ಣಿನ ಒಂದು ಪರಿಚಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ನಾವು ಮಣ್ಣಿನ ಒಂದು ಆರೋಗ್ಯನ ಕಾಪಾಡ್ಕೋಬೇಕಾದ್ರೆ ಇವನ್ನ ನಾವು ಪಾಲಿಸ್ಬೇಕಾಗತ್ತೆ. ಮುಖ್ಯವಾಗಿ ಏನಂತ ಮಣ್ಣಿನ ಒಂದು ತಪಾಸಣೆ ಮಾಡಬೇಕು. ತಪಾಸಣೆ ಆಧಾರದ ಮೇಲೆ ಪೋಷಕಾಂಶಗಳನ್ನ ವಿವಿಧ ಗೊಬ್ಬರಗಳ ಮೂಲಕ ಕೊಡಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಾವು ಪೋಷಕಾಂಶಗಳನ್ನ ರಾಸಾಯನಿಕ ಗೊಬ್ಬರ ಕೊಡಬೇಕಂದ್ರೆ ಪದ್ಧತಿ ಒಳಗೆ ಕೊಡಬೇಕು. ಈಗ ನಾವು ನಮ್ಮ ಅವಸರಕ್ಕೆ ನಾವು ಏನು ಮಾಡ್ತೀವಿ, ಲೇಬರ್ ಇಲ್ಲ ಅದಿಲ್ಲ ಅಂತ ಉಗ್ಗಿ ಬಿಡ್ತೀವಿ. ಉಗ್ಗೋದ್ರಿಂದ ಏನಾಗುತ್ತೆ, ನಮ್ಮ ಫಲವತ್ತತೆ ಆಗೋದಿಲ್ಲ, ಫಲವತ್ತತೆ ಕೆಡ್ತತೆ. ನಮಗೆ ಬೆಳಿಗ್ಗೆ ಬೇಕಾಗಂಥ ಪೋಷಕಾಂಶಗಳು ಬೆಳೆ ಸಿಗೋದಿಲ್ಲ. ಇನ್ನೊಂದ್ರೆ ಏನಾಗ್ತದೆ, ಮತ್ತೆ ಹೆಚ್ಚಿನ ಪ್ರಮಾಣದ ನಾವು ಗೊಬ್ಬರ ಹಾಕ್ತೀವಿ. ಹೀಗೆ ನಾವು ಖರ್ಚು ಜಾಸ್ತಿ ಮಾಡ್ತೀವಿ, ಆದರೆ ಇಳುವರಿ ಒಳಗೆ ಕಡಿಮೆ ಆಗ್ತದೆ. ಖರ್ಚು ಜಾಸ್ತಿ ಮಾಡಬಾರದು, ಖರ್ಚು ಕಡಿಮೆ ಮಾಡಿ ಇಳುವರಿ ಜಾಸ್ತಿ ತಗೋಬೇಕು. ಅದಕ್ಕೆ ಮಣ್ಣಿನ ಆರೋಗ್ಯನ ಸರಿಯಾಗಿ ಕಾಪಾಡಿಕೊಂಡಾಗ ಮಾತ್ರ ನಾವು ಒಂದು ಹೆಚ್ಚಿನ ಒಂದು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳಬಯಸ್ತೇನೆ. ಡಾಕ್ಟರ್ ವಿಜಯಶೇಖರ್ ಅವರೇ, ಇದುವರೆಗೆ ನಮ್ಮ ರೈತ ಬಾಂಧವರ ಜೀವನದಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುವಂಥ ಈ ಮಣ್ಣು ಯಾವ ರೀತಿಯಾಗಿರಬೇಕು, ಅದು ಆರೋಗ್ಯಪೂರ್ಣವಾಗಿರಲಿಕ್ಕೆ ರೈತ ಬಾಂಧವರ ಪ್ರಯತ್ನ ಹೇಗಿರಬೇಕು, ಮತ್ತು ಸಕಾಲಕ್ಕೆ ಮಣ್ಣಿನ ಪರೀಕ್ಷೆ, ನೀರಾವರಿಯ ಪೂರೈಕೆ, ಜೊತೆಗೆ ಎಲ್ಲ ಹಂತದ ಗೊಬ್ಬರಗಳನ್ನು, ಜೈವಿಕ ಸಾವಯವ ಗೊಬ್ಬರಗಳು, ಬೇರೆ ಬೇರೆ ರೀತಿಯ ವಿವಿಧ ಬಗೆಯ ಗೊಬ್ಬರಗಳನ್ನು ಪೂರೈಕೆ ಮಾಡೋದರ ಜೊತೆಗೆ ಅದೆಲ್ಲದಕ್ಕೂ ಮಿಗಿಲಾಗಿ ಮಣ್ಣಿನ ರಚನೆಯನ್ನು ಗಣನೆಗೆ ತೆಗೆದುಕೊಂಡ ನಂತರದಲ್ಲಿ ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದಲ್ಲಿ ಖಂಡಿತವಾಗಿ ಕೂಡ ನಮ್ಮ ರೈತ ಬಾಂಧವರ ಜೀವನದಲ್ಲಿ ಈ ಮಣ್ಣು ಬಹುಮುಖ್ಯವಾದ ಪಾತ್ರವನ್ನು ವಹಿಸೋದ್ರ ಜೊತೆಗೆ ಉತ್ಕೃಷ್ಟ ಗುಣಮಟ್ಟದ ಬೆಳೆಯ ಮತ್ತು ಅತಿ ಹೆಚ್ಚಿನ ಇಳುವರಿಯನ್ನು ನೀಡುವುದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಅನ್ನುವಂಥ ವಿಶೇಷವಾದ ಎಲ್ಲ ಮಾಹಿತಿಗಳನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಡಾಕ್ಟರ್ ವಿಜಯಶೇಖರ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಣ್ಣಿನ ಆರೋಗ್ಯ ಕಾಪಾಡುವ ವಿಧಾನಗಳು ಈ ಕುರಿತು ಡಾಕ್ಟರ್ ವಿಜಯಶೇಖರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಬಿ ಪ್ರಸಾದ್. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇ ಕಿಡಬಾರದು. ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ. ಓಡುವ ನೀರನ್ನು ನಡೆಯುವ ಹಾಗೆ ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ. ರಮಣ ರಮಣ, ಏನ್ ನಿಂತ್ಕೊಂಡಿದೀಯ, ಬಾ ಬಾ. ರಮಣ ನಿಮ್ ಮನೆ ಡ್ರಾಪ್ ಮಾಡ್ತೀನಿ ಬಾ ರಮಣ. ಇಲ್ಲ ಬೇಡ ಬೇಡಪ್ಪ. ಏ ಬಾ, ಏನ್ ನಾನು ನಿನ್ ಓದ್ಕೊಂಡು ಹೋಯ್ತೀನಾ ಬೇಡ. ಏ ಬಾ, ನಾನು 4 ದಿನ ಬದುಕಬೇಕು, ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ. ಕುಡ್ದಿಲ್ಲ ರಮಣ, ಕುಡ್ದು ನೋಡ. ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ 1000 ಸಮಸ್ಯೆಗಳಿಗೆ ಆಹ್ವಾನ. ಈಗ ಕೇಳಿ ಹವಾಮಾನ ವರದಿ. ನಮಸ್ಕಾರ. ಆಕಾಶವಾಣಿ ಕೇಳುಗ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ. ಇವಾಗ ನಾನು ಹವಾಮಾನದ ಮುನ್ಸೂಚನೆ ಮತ್ತು ಈ ಕಳೆದ ಒಂದು ವಾರದಲ್ಲಿ ಗತಿಸಿದ ಒಂದು ಹವಾಮಾನದ ಬಗ್ಗೆ ಹಾಗೂ ಈ ಹವಾಮಾನಕ್ಕೆ ಅನುಸಾರವಾಗಿ ರೈತರು ತಮ್ಮ ಹೊಲದಲ್ಲಿ ಕೈಗೊಳ್ಳಬೇಕಾದ ಒಂದಿಷ್ಟು ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈಗ ಮುಂಗಾರು ಮಳೆ ಕಳೆದ ಒಂದು 4-5 ದಿವಸದಿಂದ ಸ್ವಲ್ಪ ಚುರುಕುಗೊಂಡೈತೆ. ಅಂದರೆ ನಮಗೆ ಸಾಧಾರಣದಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದು ಏನಪ್ಪಾ ಅಂತಂದ್ರೆ, ನಮಗೆ ಮುಂಗಾರು ಸ್ಟಾರ್ಟ್ ಆಗಿದ್ದರಿಂದ ಹಿಡಿದು ಸ್ವಲ್ಪ ಕೊರತೆ ಇತ್ತು. ಅದು ಇಲ್ಲಿವರೆಗೆ ಈ ಒಂದು ಮಳೆಯಿಂದ ಏನಾಗಿದೆ ಅಂದ್ರೆ, ಜೂನ್ಲಿಂದ ಇಲ್ಲಿವರೆಗೂ ಈ ಸಾಧಾರಣ ಅಂದ್ರೆ ನಮಗೆ ಸರಾಸರಿಯಷ್ಟು ಮಳೆ ಜಿಲ್ಲೆಯಾದ್ಯಂತ ದಾಖಲಾಗೈತೆ. ಹಾಗೆ ಮುಂದಿನ ಒಂದು ಮುನ್ಸೂಚನೆ ನೋಡ್ಬೇಕಪ್ಪ ಅಂತಂದ್ರೆ, ನಮ್ಗೆ ಆದಷ್ಟು ಇನ್ನೊಂದೆರಡು ದಿವಸ ಸ್ವಲ್ಪ ತುಂತುರು ಮಳೆ ಸಾಧ್ಯತೆಗಳಿದಾವೆ. ಅದಾದ ನಂತರ 4-5 ದಿವಸ ನಮಗೆ ಸಾಧಾರಣದಿಂದ ಮಧ್ಯಮದವರೆಗೆ ಜಿಲ್ಲೆಯಾದ್ಯಂತ ಮಳೆ ಆಗುವ ಒಂದು ಸಾಧ್ಯತೆಗಳಿದಾವೆ. ರೈತ ಬಂದವರೇ, ಈ ಒಂದು ಮಳೆ ಮುನ್ಸೂಚನೆ ಇಟ್ಕೊಂಡು ತಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ, ಈಗ ತಾವು ಏನಾದರೂ ಸ್ಪ್ರೇಯಿಂಗು ಈ ತರ ಏನಾರು ಮಾಡ್ತಾ ಇದ್ರೆ ಅವು ಒಂದು ಸ್ವಲ್ಪ ಮುಂದೂಡ್ಬೇಕು. ಹಾಗೇನೆ ಮಾಡುವುದಾದ್ರೆ ಸ್ವಲ್ಪ ಶುಭ್ರವಾದ ಆಕಾಶ ಒಂದು ನೋಡಿಕೊಂಡು ಮಳೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ಡಿಸೈಡ್ ಮಾಡ್ಕೊಂಡು, ಅಂದ್ರೆ ನೀವು ಸ್ಪ್ರೇ ಮಾಡಿದ ಒಂದು 4-5 ತಾಸವರೆಗೂ ಮಳೆ ಆಗದೆ ಇರುವ ಒಂದು ಸಂದರ್ಭದಲ್ಲಿ ತಾವು ಸಿಂಪರಣೆಯನ್ನ ಕೈಗೊಳ್ಳಬಹುದು. ಇಲ್ಲಪ್ಪ ಅಂತಂದ್ರೆ ಇನ್ನೊಂದು 5-6 ದಿವಸ ತಾವು ವೇಟ್ ಮಾಡಿ ತಮ್ಮ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬೇಕು. ಆಮೇಲೆ ಏನಾಗುತ್ತೆ, ಈಗ ಸ್ವಲ್ಪ ತುಂತುರು ಮಳೆ ಆಗ್ಲಿ ಅಥವಾ ಕಂಟಿನ್ಯೂಸ್ ಮಳೆ ಒಂದು ಇನ್ನೊಂದು 4-5 ದಿವಸದಿಂದ ಮಳೆ ಬರುವ ಒಂದು ಸಾಧ್ಯತೆ ಇರೋದ್ರಿಂದ ತಮ್ಮ ಹೊಲಗಳಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬಸಿಗಾಲುಗಳನ್ನ ತೋಡಿಸಿಟ್ಕೊಳ್ರಿ. ಆಮೇಲೆ ಈ ರೀತಿ ಆಗೋದ್ರಿಂದ ಏನಾಗುತ್ತೆ, ನಮ್ಗೆ ಈ ನೀರಿನ ಒಂದು ಹೊರಗೆ ಹಾಕ್ಬಹುದು. ಆಮೇಲೆ ಹತ್ತಿ ಬೆಳೆಗೆ ಈಗ ಆಲ್ರೆಡಿ ಸುಮಾರು 25-30 ದಿವಸದ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ, ನಮ್ಗೆ ಅಲ್ಲಿ ಕಸದ ಜಾಸ್ತಿ ಬರ್ತಾ ಇರುತ್ತೆ. ಯಾಕಂದ್ರೆ ಮಳೆ ಚೆನ್ನಾಗಿ ಬರ್ತಾ ಇದೆ, ಸೊ ಕಸದ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಐತೆ. ಸೊ ಅದಕ್ಕಾಗಿ ನಾವು ಕಸದ ಎಣ್ಣೆ ಯಾವ್ದು ಹೊಡಿಬೇಕಂತಂದ್ರೆ, ಪೆರಿಥಿಯೋಬ್ಯಾಕ್ ಸೋಡಿಯಂ 10 EC ಅಂತ ಹೇಳ್ತೀವಿ. ಸೊ ಈ ಒಂದು 300 ml ಪೆರಿಥಿಯೋಬ್ಯಾಕ್ ಸೋಡಿಯಂ ಅನ್ನ ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವೇನ್ ಮಾಡ್ಬೇಕು, ಪ್ರತಿ ಎಕರೆಗೆ ಕಳೆಗಳ ಮೇಲೆ ಸಿಂಪರಣೆ ಮಾಡ್ಬೇಕು. ಅದೇ ರೀತಿ ಈಗ ಹತ್ತಿಯಲ್ಲಿ ಇನ್ನೊಂದು ಏನಾಗುತ್ತೆ, ಈ ಪ್ರಾರಂಭಿಕ ಹಂತದಲ್ಲಿ ರಸ ಇರುವ ಕೀಟಗಳ ಒಂದು ಹಾವಳಿ ಜಾಸ್ತಿನೇ ಕಂಡು ಬರ್ತಾ ಇರುತ್ತೆ ರೈತ ಬಂದವ್ರೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂತಂದ್ರೆ, ಎಕರೆಗೆ 250 ml ಪಿಪ್ರೋನಿಲ್ ಅಂತ ಹೇಳ್ತೀವಿ, 5% ಅನ್ನ ಸುಮಾರು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು. ಹಾಗೇನೆ ಈಗ ಶೇಂಗಾ ಬೆಳೆಯಲ್ಲಿ ನಾವು ನೋಡೋದಾದ್ರೆ ಎಲೆ ಚುಕ್ಕೆ ರೋಗ, ತುಕ್ಕು ರೋಗ ಈ ತರ ಒಂದು ರೋಗಗಳ ಬಾಧೆ ಉಲ್ಬಣವಾಗುವುದು ಸಾಧ್ಯತೆ ಇರುತ್ತೆ. ಕಂಟಿನ್ಯೂಸ್ ಆಗಿ ನಮಗೆ ಈ ತುಂತುರು ಮಳೆ ಆಗಲಿ ಅಥವಾ ಮೋಡ ಮುಸುಕಿದ ವಾತಾವರಣದಿಂದ ಈ ರೀತಿ ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು 2 ಗ್ರಾಂ ಕ್ಲೋರೋಥೆಲನಿಲ್ ಅಂತ ಹೇಳ್ತೀವಿ, ಕವಚ್ ಅಂತ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಸೇಮ್ ಸಿಂಪರಣೆಯನ್ನ ನಾವು 10 ದಿನಗಳ ನಂತರ ಇನ್ನೊಂದ್ಸಲ ಮಾಡ್ಬೇಕಾಗತ್ತೆ. ಅಂದ್ರೆ 2 ಸಲ ನಾವು ಮಾಡಿದ್ರೆ ಈ ಒಂದು ರೋಗದ ಬಾಧೆಯನ್ನ ಹತೋಟಿ ಮಾಡಬಹುದು. ಹಾಗೇನೆ ಈಗ ನಾವು ತೊಗರಿಗೆ ಬಂತಂತಂದ್ರೆ, ಸೊ ತೊಗರಿ ಹೊಲದಲ್ಲಿ ಕಸದ ಪ್ರಾಬ್ಲಮ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ, ಸುಮಾರು 3-5 ಎಲೆಗಳ ಒಂದು ಹಂತ ಇರಬೇಕು ಅಷ್ಟೇ, 25 ದಿವಸದ ಒಳಗಡೆನೆ ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇದಕ್ಕಾಗಿ ನಾವು ಯಾವ್ದು ಕಳೆನಾಶಕ ಸಿಂಪರಣೆ ಮಾಡ್ಬೇಕಂತಂದ್ರೆ, ಇಮಜತೆಫೈರ್ ಅಂತ ಹೇಳ್ತೀವಿ, 10 SL, ಅದು ಪ್ರತಿ ಎಕರೆಗೆ 400 ml ಅನ್ನ ನಾವು ಸಿಂಪರಣೆ ಮಾಡ್ಬೇಕು. ಆಮೇಲೆ ಈಗ 1.5 ತಿಂಗಳಕ್ಕಿಂತ ಜಾಸ್ತಿ ಆಗಿತ್ತು ಬೆಳೆ ಅಂತಂದ್ರೆ, ಅಥವಾ ಕಸ ದೊಡ್ಡದಾಗಿತ್ತಪ್ಪ ಅಂತಂದ್ರೆ, ಇದರಲ್ಲಿಂದ ಕಂಟ್ರೋಲ್ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಕಸ ಎಳೆದಿರಬೇಕು ಅಂದ್ರೆ ಜಸ್ಟ್ 3-5 ಎಲೆಗಳ ಒಂದು ಹಂತದಲ್ಲಿ ಮಾತ್ರನೇ ನಾವು ಈ ಒಂದು ಕಳೆನಾಶಕದಿಂದ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು ರೈತ ಬಂದವ್ರೆ. ಹಾಗೇನೆ ನಾವು ಈಗ ತೊಗರಿಯಲ್ಲಿ ಏನಪ್ಪಾ ಅಂತಂದ್ರೆ, ಸುಮಾರು 20-25 ದಿವಸದ ಒಂದು ಬೆಳೆಗೆ ಸತುವಿನ ಸಲ್ಫೇಟ್ ಹಾಕ್ರೆ ಅಂತ ಹೇಳ್ತೀವಿ, ಅದು 6 kg ಹಾಕ್ಬೇಕು. ಒಂದ್ ಎಕರೆಗೆ 6 kg ಅನ್ನ ನಾವು ಪುಡಿ ಮಾಡಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ನಾವು ಮಣ್ಣಿನಲ್ಲಿ ಬೆರೆಸ್ಬೇಕಾಗತ್ತೆ. ಆಮೇಲೆ ಸೂರ್ಯಕಾಂತಿಯಲ್ಲಿ ಆಲ್ರೆಡಿ ಈಗ ಸೂರ್ಯಕಾಂತಿ ಬಿತ್ತಿದಿರ ಅಥವಾ ಇನ್ನೇನಾದ್ರೂ ಬಿತ್ತೋರಿದ್ರೆ, ಅದಕ್ಕೆ ನಾವು 5 ಗ್ರಾಂ ಇಮಿಡಾಕ್ಲೋಪಿಡ್ ಲಿಂದ ಬೀಜೋಪಚಾರ ಮಾಡ್ಬೇಕಾಗತ್ತೆ. ಅದರಲ್ಲಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ಆಮೇಲೆ ಒಳ್ಳೆ ಇಳುವರಿಗಾಗಿ ನಾವು ಈ ಸೂರ್ಯಕಾಂತಿಯಲ್ಲಿ ಏನು ಪ್ರಾರಂಭಿಕ ಹಂತದಲ್ಲಿ ಗೊಬ್ಬರ ಹಾಕ್ತಿವಲ್ಲ, ರಾಸಾಯನಿಕ ಗೊಬ್ಬರ, ಅದರ ಜೊತೆಗೆ ನಾವು 4 kg ಸತುವಿನ ಸಲ್ಫೇಟ್ ಅನ್ನ ಇಲ್ಲಿನೂ ಹಾಕ್ಬೇಕಂತ ಹೇಳ್ತೀವಿ. ಸೊ ಈ ರೀತಿ ಹಾಕೋದ್ರಿಂದ ನಮ್ಗೆ ಒಳ್ಳೆ ಇಳುವರಿ ಬರಲು ಸಾಧ್ಯ ಆಗುತ್ತೆ. ಆಮೇಲೆ ಸೂರ್ಯಕಾಂತಿಯಲ್ಲಿ ನಮ್ಗೆ ಏನ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ, ಈ ಒಂದು ನೆಕ್ರೋಸಿಸ್ ನಂಜಾಣು ರೋಗ ಅಂತ ಹೇಳ್ತೀವಿ, ಈ ನಂಜಾಣು ರೋಗ ಬರುವ ಒಂದು ಸಾಧ್ಯತೆಗಳಿರತೈತೆ. ಸೊ ಅವಾಗ ಅವಾಗ ನೋಡ್ಕೊಂಡು ಈ ರೀತಿ ಏನಾದರೂ ನಂಜಾಣು ರೋಗ ಬಾಧೆಗೆ ತುತ್ತಾದ ಗಿಡಗಳನ್ನ ನಾವು ಕಿತ್ತಿ ಸುಟ್ಟಾಕ್ಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ, ಅದು ತಮ್ಮ ಹೊಲ ತುಂಬಾ ಸ್ಪ್ರೆಡ್ ಆಗಿ ಬೆಳೆ ನಾಶ ಆಗುವ ಒಂದು ಸಾಧ್ಯತೆಗಳಿರ್ತವೆ. ಹಾಗೇನೆ ಈಗ ಹೆಸರಿನಲ್ಲಿ ಆಲ್ರೆಡಿ ಸುಮಾರು ಒಂದೂವರೆ ಎರಡು ತಿಂಗಳ ಒಂದು ಬೆಳೆಗಳು ಇರಬಹುದು. ಈ ರೀತಿ ಒಂದು ಕಂಟಿನ್ಯೂಸ್ ಆಗಿ ತುಂತುರು ಮಳೆ ಆಗಲಿ ಅಥವಾ ಈ ಮೋಡಕ್ಕೆ ಮುಸುಕಿದ ವಾತಾವರಣದಿಂದ ಅಲ್ಲಿ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತವೆ. ಸೊ ಈ ರೀತಿ ಬೂದಿ ರೋಗ ಬಂತಂದ್ರೆ ಅದಕ್ಕೆ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅಂತ ಹೇಳ್ತೀವಿ, ಅದನ್ನ ಸಹ ತಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಕೈಗೊಳ್ಳಬಹುದು. ಆಮೇಲೆ ಹೆಸರಿನಲ್ಲಿ ಎಲೆ ತಿನ್ನುವ ಕೀಟ ಬರುವ ಸಾಧ್ಯತೆ ಇರ್ತವೆ, ಅಂದ್ರೆ ಹಸಿರು ಹುಳ ಅಂತ ಹೇಳ್ತೀವಿ. ಸೊ ಈ ರೀತಿ ಒಂದು ಹುಳುವಿನ ಬಾಧೆ ಕಂಡು ಬಂತಂದ್ರೆ 1.7 ಮಿಲಿಲೀಟರ್ ಡೈಮೆಥೋಯೇಟ್ ಅಂತ ಹೇಳ್ತೀವಿ, ಅದನ್ನ ನಾವು ಸಿಂಪಡಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ ಮೊನೋಕ್ರೋಟೋಪಸ್ ಸಹ ಸಿಂಪಡಣೆ ಮಾಡಬಹುದು, ಅದು ಸಹ 1 ಮಿಲಿಲೀಟರ್, ಅದು 36 SL ರೂಪದಲ್ಲಿ ಸಿಗ್ತತಿ. ಈ ರೀತಿ ಸಿಂಪಡಣೆ ಮಾಡುವುದರಿಂದ ಆ ಎಲೆ ತಿನ್ನುವ ಕೀಟದ ಹಾವಳಿಯನ್ನ ನಾವು ಮೇಂಟೈನ್ ಮಾಡಬಹುದು. ಆಮೇಲೆ ಮೆಣಸಿನ ಗಿಡದಲ್ಲಿ ಏನಾಗುತ್ತೆ, ನಾಟಿ ಮಾಡುವಾಗ ಸ್ವಲ್ಪ ಟ್ರೈಕೋಡರ್ಮ ಮತ್ತು ಸೊಡೋಮೋನಾಸ್ ಜೈವಿಕ ಗೊಬ್ಬರದಿಂದ ನಾವು ಟ್ರೀಟ್ಮೆಂಟ್ ಮಾಡಿ ನಾಟಿ ಮಾಡಬೇಕು. ಅಂದ್ರೆ ಆ ಒಂದು ದ್ರಾವಣ ತಯಾರಿಸ್ಕೊಳ್ಬೇಕು ಫಸ್ಟ್ ಗೆ, ಟ್ರೈಕೋಡರ್ಮ ಮತ್ತು ಸೊಡೋಮೋನಸ್. ಆ ಒಂದು ದ್ರಾವಣದಲ್ಲಿ ಈ ಮೆಣಸಿನ ಗಿಡ ಏನಿರ್ತಾವಲ್ಲ ಅದರ ಸಸಿಗಳನ್ನ ಅದ್ದಿ ನಾಟಿ ಮಾಡುವುದರಿಂದ ನಮಗೆ ಒಳ್ಳೆ ಒಂದು ಬೆಳೆಗಳು ಬರ್ತವೆ. ಆಮೇಲೆ ಈಗ ಯಾವ್ದಾದ್ರೂ ಏನು ಸಸಿ ಸಾಯುವ ರೋಗ ಏನರ ಇರ್ತೈತಲ್ಲ ಅದನ್ನ ತಾವು ಕಂಟ್ರೋಲ್ ಮಾಡಬಹುದು. ಆಮೇಲೆ ಹೂ ಬಿಡುವ ಹಂತದಲ್ಲಿ ನಾವು ಈಗ ಮಳೆ ಜಾಸ್ತಿ ಮಳೆ ಬಂದ ಮೇಲೆ ಏನಾಗುತ್ತೆ, ಈ ಪೋಷಕಾಂಶಗಳ ಒಂದು ಕೊರತೆಯನ್ನ ಜಾಸ್ತಿ ನೋಡ್ತಾ ಇರ್ತೇವೆ. ಸೊ ಅದಕ್ಕಾಗಿ ನಾವು 5 ಮಿಲಿಲೀಟರ್ ನ್ಯಾಪ್ತಲಿನ್ ಎಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ, ಅದನ್ನ ಸುಮಾರು 100 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡಬೇಕು. ಈ ರೀತಿ ಸಿಂಪಡಣೆ ಮಾಡುವುದರಿಂದ ಹೂ ಉದುರುವುದನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಎಲ್ಲಾ ಬೆಳೆಗಳಲ್ಲಿಯೂ ತಮ್ಮ ಹೊಲದಲ್ಲಿ ಏನಾದರೂ ಜಾಸ್ತಿ ಮಳೆ ಬಂದು ಯೆಲ್ಲೋವಿಂಗ್ ಅಂದ್ರೆ ಹಳದಿ ಕಲರ್ದ ಒಂದು ಗೊಬ್ಬರದ ಕೊರತೆ ಅಂದ್ರೆ ಪೋಷಕಾಂಶಗಳ ಕೊರತೆ ಏನರ ಕಂಡು ಬಂತಂದ್ರೆ ಅಲ್ಲಿ 19 ಅಂತ ಹೇಳ್ತೀವಿ, 19 ಅದು 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ತಾವು ಸಿಂಪಡಣೆಯನ್ನ ಮಾಡಬಹುದು. ಈ ರೀತಿ ಸಿಂಪಡಣೆ ಮಾಡುವುದರಿಂದ ಆ ಒಂದು ಹಳದಿ ಅಂದ್ರೆ ಪೋಷಕಾಂಶಗಳ ಕೊರತೆಯನ್ನ ತಾವು ನೀಗಿಸಬಹುದು. ಸೊ ಈ ರೀತಿ ನಾವು ಮುಂದಿನ ಒಂದು ವಾರ ನಮಗೆ ತುಂತುರು ಮಳೆ ಮತ್ತು ಒಂದು 3-4 ದಿವಸದ ನಂತರ ಸ್ವಲ್ಪ ಸಾಧಾರಣದಿಂದ ಮಧ್ಯಮದವರೆಗೆ ಆ ಮಳೆ ಬರುವ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ಕೃಷಿ ಚಟುವಟಿಕೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಬೇಕು. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ನೋಡ್ಬಿಟ್ಟಿ ಚಾಕ್ಲೇಟ್ ತೆಗೆದುಕೊಡ್ತೀನಿ, ಆದ್ರೆ ಅದರ ರ್ಯಾಪರ್ ಅಲ್ಲಿ ಇಲ್ಲಿ ಬಿಸಾಡಬಾರ್ದು. ಓಕೆನಾ? ಏನ್ ಪಾಪ, ಬೇರೆಯವರೆಲ್ಲ ಅಲ್ಲಲ್ಲ ಹಾಕ್ತಾರೆ, ನಾನ್ ಮಾತ್ರ ಅಲ್ಲೇ ಸ್ಪೂನ್ ಒಳಗಡೆ ಹಾಕ್ಬೇಕಾ? ಹಾಗಲ್ಲ ಪುಟ್ಟ, ಟೀಚರ್ ಸುನೀತಕ್ಕ ಏನ್ ಹೇಳಿದಾರೆ, ಚಾಕ್ಲೇಟ್ ಚಿಪ್ಸ್ ಏನೇ ತಿಂದ್ರು ಪ್ಲಾಸ್ಟಿಕ್ ಕವರ್ ಕಸ ಪೇಪರ್ ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ಆಯ್ತು ಪಾಪ, ಹಂಗೇನೆ ಮಾಡ್ತೀನಿ. ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ